ಮುಗಿಲ ನಲೆವ ಗರುಡನಂತೆ ಯಜ್ಞ ಕುಂಡ ಜುಂಡೆಯಂತೆ ಮುಗಿಲ ನಲೆವ ಗರುಡನಂತೆ ಯಜ್ಞ ಕುಂಡ ಜುಂಡೆಯಂತೆ ಶಿವಕ್ಕೆ ದಾಳಿ ಇಕ್ಕುತ್ತ ಶಿವಕ್ಕೆ ದಾಳಿ ಇಕ್ಕುತ್ತ. ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಲಂಗಿ ಮತ್ತು ಬೀಟ್ರೋಟ್ ಬೇಸಾಯ ಕುರಿತು ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಪದ್ಮನಾಭ ಅವರೊಂದಿಗೆ ಸಂದರ್ಶನ. ಕೃಷಿ ಮಾಹಿತಿ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಶಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮೂಲಂಗಿ ಮತ್ತು ಬೀಟ್ರೋಟ್ ಬೇಸಾಯ ಕುರಿತು ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಪದ್ಮನಾಭ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಪದ್ಮನಾಭ ಅವರೇ. ನಮಸ್ಕಾರ ಸರ್. ಈ ಮೂಲಂಗಿ ಮತ್ತು ಬೀಟ್ರೂಟ್ಗಳು ನಮ್ಮ ಮುಖ್ಯವಾದ ತರಕಾರಿ ಬೆಳೆಗಳು. ಇವುಗಳನ್ನು ನಾವು ನಮ್ಮ ಅಡುಗೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಇರ್ತೀವಿ, ಮತ್ತು ಹೆಚ್ಚು ಬೇಡಿಕೆ ಇರುವಂಥ ತರಕಾರಿಗಳಿವು. ಈ ತರಕಾರಿ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಮೂಲಂಗಿ ಬೆಳೆಯ ಬಗ್ಗೆ ಒಂದು ಸಾಮಾನ್ಯವಾದ ಪರಿಚಯ ಮಾಡಿಕೊಡ್ತೀರಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂಲಂಗಿ ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಅಥವಾ ಸಾಂಬಾರು ತಯಾರಿಕೆಯಲ್ಲಿ ಬಳಸುವಂಥ ಪ್ರಮುಖವಾದ ಒಂದು ಬೇರು ತರಕಾರಿ. ಇದನ್ನು ನಾವು ಮೂಲಂಗಿಯನ್ನು ಸಾಂಬಾರಿನಲ್ಲಿ ನಾವು ಬಳಸೋದಲ್ಲದೆ ಸಲಾಡ್ ರೂಪದಲ್ಲಿ ಕೂಡ ಹಸಿಯಾಗಿ ಇದನ್ನು ಬಳಸೋದುಂಟು. ಪಚಡಿ ಅಂತ ಇದಕ್ಕೆ ಬಳಸೋದುಂಟು. ಅದಾದ ನಂತರ ಈ ಮೂಲಂಗಿಯ ಎಳೆಯ ಎಲೆಗಳನ್ನು ಕೆಲವು ಭಾಗಗಳಲ್ಲಿ ತರಕಾರಿಯಾಗಿ ಬಳಸೋದು ವಾಡಿಕೆ ಇದೆ. ಈ ರೀತಿಯಾಗಿ ಬಹುಪಯೋಗಿಯಾಗಿ ಬಹುಪಯೋಗಿಯಾದಂಥ ತರಕಾರಿ. ಇನ್ನು ಮುಖ್ಯವಾಗಿ ಮೂಲಂಗಿ ಸೇವನೆಯಿಂದ ನಮ್ಮ ಮೇಲೆ ಆಗುವಂಥ ಉತ್ತಮವಾದಂಥ ಪರಿಣಾಮಗಳೇನೇನು ಅಂತೀರಿ? ನೋಡಿ, ಮೂಲಂಗಿ ಬಹಳ ನಮ್ಮ ಮನುಷ್ಯನ ಆರೋಗ್ಯದಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸುತ್ತೆ. ಈ ಮೂಲಂಗಿ ಸೇವನೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸುವಿಕೆಗೆ ಮೂಲಂಗಿ ಬಹಳ ಸಹಾಯಕವಾದಂತಹ ತರಕಾರಿ. ಇದಲ್ಲದೆ ಈ ಮೂಲಂಗಿಯ ಸೇವನೆಯು ಮನುಷ್ಯನ ಹಸಿವನ್ನ ಕೂಡ ಹೆಚ್ಚಿಸುತ್ತೆ. ಅದಲ್ಲದೆ ಈ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಏನು ಕರಿತೀವಿ, ಮಲಬದ್ಧತೆಯಿಂದ ಬಳಲುವವರಿಗೆ ಈ ಮೂಲಂಗಿ ಸೇವನೆಯು ಬಹಳ ಸಹಾಯಕಾರಿ, ಬಹಳ ಉಪಯೋಗ. ಅದಾದ ನಂತರ ಜಾಂಡಿಸ್, ಪೈಲ್ಸ್, ಕರುಳು ಮುಂತಾದ ಕಾಯಿಲೆಗಳಿಗೆ ಇದರ ಒಂದು ಸೇವನೆಯು ಬಹಳ ಉಪಯುಕ್ತ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಬಯಸ್ತೀನಿ. ಇದಲ್ಲದೆ ಪೋಷಕಾಂಶಗಳ ಒಂದು ವಿಷಯಕ್ಕೆ ಬರೋದಾದ್ರೆ ಅನ್ನಾಂಗ ಸಿ ಹಾಗೂ ಇದು ಹೆಚ್ಚಿನ ಲವಣಾಂಶಗಳನ್ನು ಹೊಂದಿರತಕ್ಕಂಥ ತರಕಾರಿ. ಮುಖ್ಯವಾಗಿ ಇದು ಆಹಾರದ ದೃಷ್ಟಿಯಿಂದನೂ ಬಹಳ ಮಹತ್ವಪೂರ್ಣವಾದ ಖಂಡಿತ ಪಾತ್ರವನ್ನು ಹೊಂದಿದೆ ಅಂತ ಹೇಳಿದ್ರು. ಖಂಡಿತ ಇನ್ನ ಈ ಒಂದು ಮೂಲಂಗಿಯ ಉಗಮಸ್ಥಾನ ಯಾವುದು ಮತ್ತೆ ಇದನ್ನ ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ ನೋಡಿ, ಸ್ವಾಭಾವಿಕವಾಗಿ ಈ ಮೂಲಂಗಿ ಒಂದು ತಂಪು ವಾತಾವರಣವನ್ನು ಬಯಸತಕ್ಕಂತ ಬೆಳೆ. ಸೊ ಇದರ ಸ್ವಾಭಾವಿಕ ಇದರ ಉಗಮ ಸ್ಥಾನ ಯುರೋಪ್ ಪ್ರದೇಶ. ತದನಂತರ ಇದು ನಮ್ಮ ಭಾರತ ದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು. ನಮ್ಮ ಭಾರತ ದೇಶಕ್ಕೆ ಬಂದಂತ ಪಕ್ಷದಲ್ಲಿ ಇದನ್ನು ಪ್ರಮುಖವಾಗಿ ಎಲ್ಲಾ ರಾಜ್ಯಗಳಲ್ಲೂ ಬೆಳೆದಂತ ವಾಡಿಕೆ. ಕರ್ನಾಟಕ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ರಾಜಸ್ಥಾನ ಎಲ್ಲಾ ಪ್ರಮುಖವಾದ ಎಲ್ಲಾ ರಾಜ್ಯಗಳಲ್ಲೂ ಈ ಬೆಳೆಯನ್ನ ಬೆಳೆಯೋದು ರೂಢಿ. ಅಂದ್ರೆ ಮುಖ್ಯವಾಗಿ ಈ ಮೂಲಂಗಿ ಬೇಸಾಯಕ್ಕೆ ಬಂದ್ರೆ ಈ ಮೂಲಂಗಿ ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತೀರಿ? ನೋಡಿ, ಮೂಲಂಗಿಯ ಭಾಗವು ಈ ಮಣ್ಣಿನಲ್ಲಿ ಬೆಳವಣಿಗೆ ಹೊಂದೋದ್ರಿಂದ ಅದರ ಒಂದು ಸ್ವಾಭಾವಿಕವಾಗಿ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ದರೆ ಈ ಬೆಳೆಗೆ ಬಳಸೂಕ್ತ. ಯಾಕಂದ್ರೆ ಸಡಿಲವಾದ ಮಣ್ಣು ಇದರ ಬೆಳವಣಿಗೆ ಬ್ಯಾಗು ಮಣ್ಣಿನಲ್ಲಿ ಉತ್ಪಾದನೆ ಅಥವಾ ಬೆಳವಣಿಗೆ ಹೊಂದೋದ್ರಿಂದ ಈ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ದರೆ ಸೂಕ್ತ. ಇದಲ್ಲದೆ ಮಣ್ಣಿನ ರಸಸಾರ ಒಂದು 6-7 ಇದ್ರೆ ಈ ಬೆಳೆಗೆ ಬಹಳ ಸೂಕ್ತ. ಅದಲ್ಲದೆ ಈ ನೀರಿನಲ್ಲಿರ್ತಕ್ಕಂಥ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಲ್ಲ. ಆಮೇಲೆ ಈ ಜೇಡಿ ಮಣ್ಣು ಅಥವಾ ಈ ಚಕ್ಕೆ ಕಟ್ಟುವಂಥ ಮಣ್ಣುಗಳು, ಈ ಚಕ್ಕೆ ಕಟ್ಟುವಂಥ ಮಣ್ಣುಗಳಿಗೆ ಈ ಬೆಳೆ ಬೆಳವಣಿಗೆ ಸೂಕ್ತ ಅಲ್ಲ. ಯಾಕೆಂದ್ರೆ ಇದರ ಬೆಳವಣಿಗೆಯು ಮಣ್ಣಿನಲ್ಲಿ ಆಗಬೇಕಾಗಿರೋದ್ರಿಂದ ಈ ಬೇರಿನ ಗಾತ್ರ ಸಮರ್ಪಕವಾಗಿ ಬೆಳೆಯದೆ ಅದರ ಬೆಳವಣಿಗೆ ಕುಂಠಿತಗೊಂಡು ವಿರೂಪಗೊಳ್ಳುವ ಸಾಧ್ಯತೆಗಳಿರುತ್ತದೆ. ಅದರಿಂದ ಮರಳು ಮಿಶ್ರಿತ ಗೋಡು ಮಣ್ಣು ಇಂಥ ಮಣ್ಣುಗಳಲ್ಲಿ ಬೆಳೆದ್ರೆ ಈ ಬೆಳೆಯನ್ನ ಬಹಳ ಚೆನ್ನಾಗಿ ಗುಣಮಟ್ಟದ ಬೆಳೆಯನ್ನ ಪಡ್ಕೋಬಹುದು. ಇನ್ನ ಮುಖ್ಯವಾಗಿ ಮೂಲಂಗಿ ಬೆಳೆಯಲ್ಲಿ ಬರುವಂತಹ ವಿವಿಧ ವಿಧಗಳು ಯಾವ್ಯಾವ ಅಂತೀರಿ? ಮೂಲಂಗಿ ಬೆಳೆಯಲ್ಲಿ ಸ್ವಾಭಾವಿಕವಾಗಿ ಯುರೋಪಿಯನ್ ಮತ್ತು ಏಷ್ಯಾಟಿಕ್ ಎಂಬ ಎರಡು ವಿಭಾಗಗಳಿವೆ. ಸೊ ಯುರೋಪಿಯನ್ ಗುಂಪುಗೆ ಸೇರಿದ ಮೂಲಂಗಿ ಅಂದ್ರೆ ಇದು ಕಡಿಮೆ ಉಷ್ಣಾಂಶತೆಯನ್ನು ಅಪೇಕ್ಷಿಸುವಂತ ಬೆಳೆ, ಹಾಗೂ ಇದರ ಒಂದು ಕೊಯ್ಲಿನ ಅವಧಿ 25-30 ದಿನಗಳಿಗೆ ಬರುತ್ತೆ. ಆದ್ರೆ ಏಷ್ಯಾಟಿಕ್ ಗುಂಪಿಗೆ ಸೇರಿದ ಮೂಲಂಗಿಗಳಂದ್ರೆ ಸ್ವಲ್ಪ ಹೆಚ್ಚು ಉಷ್ಣತೆಯನ್ನು ಅಪೇಕ್ಷಿಸುವಂತ ಬೆಳೆ, ಸ್ವಲ್ಪ ಘಾಟಿನ ಅಂಶ ಈ ಒಂದು ಏಷ್ಯಾಟಿಕ್ ತಳಿಗಳಲ್ಲಿ ಹೆಚ್ಚಿರುತ್ತೆ. ಹಾಗೂ ಇದರ ಒಂದು ಕೊಯ್ಲಿನ ಅವಧಿಯು ಒಂದು 45-50 ದಿನಗಳಿಗೆ ವಿವಿಧ ತಳಿಗಳನುಸಾರವಾಗಿ ಇರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾಗಗಳಲ್ಲಿ ಬೆಳೆತಕ್ಕಂಥ ಹೆಚ್ಚಾಗಿ ಏಷ್ಯಾಟಿಕ್ ಗುಂಪಿಗೆ ಸೇರಿದ ಮೂಲಂಗಿಗಳನ್ನು ನಾವು ಬೆಳಿತೀವಿ. ಇನ್ನು ಮುಖ್ಯವಾಗಿ ಈ ಒಂದು ಬೆಳೆಯನ್ನ ನಾವು ಯಾವ ಕಾಲದಲ್ಲಿ ಬೆಳಿಬಹುದು ಅಂತೀರಿ? ಈ ಬೆಳೆಯನ್ನ ಬಹುಮುಖ್ಯವಾಗಿ ನಿರ್ದಿಷ್ಟವಾದ ವಾತಾವರಣ ಹಾಗೂ ಉಷ್ಣಾಂಶವಿದ್ದಲ್ಲಿ ನಾವು ಈ ವರ್ಷದ ಎಲ್ಲಾ ಕಾಲಗಳಲ್ಲಿ ಬೆಳಿಬಹುದು. ಮುಂಗಾರಿನಲ್ಲಿ ಬಂದಂತ ಪಕ್ಷದಲ್ಲಿ ಜೂನ್ ಜುಲೈ, ಚಳಿಗಾಲದಲ್ಲಿ ಅಕ್ಟೋಬರ್ ನವೆಂಬರ್, ಹಾಗೂ ಬೇಸಿಗೆ ಸಮಯದಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬೆಳಿಬಹುದು. ಆದರೆ ಉತ್ತಮ ದರ್ಜೆಯ ಬೆಳೆಗಳನ್ನು ನಾವು ಚಳಿಗಾಲದ ಬೆಳೆಗಳಿಂದ ನಿರೀಕ್ಷಿಸಿ ಮಾಡಬಹುದು. ಯಾಕಂದ್ರೆ ಉಷ್ಣತೆ ಆಗ ಈ ಒಂದು ಬೆಳೆಗೆ ಪಕ್ವವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಉತ್ತಮವಾದ ಗುಣಮಟ್ಟದ ಪಡಿಬಹುದು. ಇನ್ನ ಮುಖ್ಯವಾಗಿ ಈ ಒಂದು ಮೂಲಂಗಿ ಬೆಳೆಯಲ್ಲಿ ಲಭ್ಯವಿರುವಂತಹ ತಳಿಗಳು ಯಾವ್ಯಾವು, ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸ್ವಾಭಾವಿಕವಾಗಿ ಈ ಮೂಲಂಗಿ ತಳಿಗಳ ಅವಧಿಯು ಅಲ್ಪಾವಧಿ ಬೆಳೆ ತರಕಾರಿ ಆದ್ದರಿಂದ ಬಹಳಷ್ಟು ತಳಿಗಳು ಲಭ್ಯ ಇದೆ. ನಮ್ಮಲ್ಲಿ ಏಷ್ಯಾಟಿಕ್ ಗುಂಪಿಗೆ ಸೇರಿದ ತಳಿಗಳೇ ಹೆಚ್ಚು. ಅದರಲ್ಲಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿಂದ ಬಿಡುಗಡೆ ಆಗಿರತಕ್ಕಂಥ ಅರ್ಕಾ ನಿಶಾಂತ್ ಎಂಬ ಮೂಲಂಗಿ ತಳಿಯು ಬಹಳ ಉತ್ತಮವಾದಂತಹ ತಳಿ. ಈ ಒಂದು ತಳಿಯ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಇದು ಸಾಮಾನ್ಯವಾಗಿ ಬಣ್ಣ ಬೆಳ್ಳಗೆ ಇರುತ್ತದೆ, ಅದಾದ ನಂತರ ಚೂಪದ ತುದಿಯನ್ನು ಹೊಂದಿರುತ್ತದೆ. ಹಾಗೂ ಈ ಒಂದು ತಳಿಯು ಈ ಬೇರುಗಳು ಬೆಂಡಾವುಕೆಗೆ ಹಾಗೂ ಈ ಕೌಲು ಒಡೆಯುವ ಗುಣ ಹೊಂದಿರುತ್ತೆ, ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ ಈ ತಳಿ. ಇದರ ಒಂದು ಮಧ್ಯಮ ಘಾಟು ಪಂಜನ್ಸಿ ಅಂತ ಏನ್ ಕರಿತೀವಿ, ಆ ಮಧ್ಯಮ ಪ್ರಮಾಣದಲ್ಲಿರುತ್ತೆ. ಇದರ ಒಂದು ಕೊಯ್ಲಿನ ಅವಧಿಯು 45-50 ದಿವಸಕ್ಕೆ ನಾವು ಒಂದು ಈ ಕೊಯ್ಲನ್ನ ನಾವು ಈ ಒಂದು ತಳಿಯಿಂದ ಪಡ್ಕೋಬಹುದು. ಇದಾದಲ್ಲದೆ ಭಾರತೀಯ ನಮ್ಮ ಭಾರತೀಯ ಅನುಸಂಧಾನ ಸಂಸ್ಥೆಯಿಂದ ಬಿಡುಗಡೆ ಆದ ತಳಿಗಳಾದಂತ ಪೂಸಾ ದೇಸಿ, ಪೂಸಾ ಚಟ್ಕಿ ಮುಂತಾದ ತಳಿಗಳು, ಇವುಗಳ ಕಾಲಾವಧಿಯು 40-45 ದಿನಗಳ ಒಂದು ಕಾಲಾವಧಿಗೆ ಒಳಪಟ್ಟಿರುತ್ತೆ. ಇವೆಲ್ಲ ಕೂಡ ಮುಖ್ಯವಾದಂತ ತಳಿಗಳು. ಇನ್ನ ನಾವು ಮೂಲಂಗಿ ಬೇಸಾಯ ಮಾಡ್ತೀವಿ ಅಂತ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ಬೀಜ ಬೇಕಾಗುತ್ತೆ ಅಂತಾರೆ? ನೋಡಿ, ಸರಿಸುಮಾರು ನಾವು 1 ಹೆಕ್ಟೇರ್ ಪ್ರದೇಶಕ್ಕೆ ಅಂತ ತಗೊಂಡಂತ ಪಕ್ಷದಲ್ಲಿ ನಮಗೆ ಒಂದು 10-12 kg ಬೀಜದ ಪ್ರಮಾಣ ನಮಗೆ ಬೇಕಾಗುತ್ತೆ. ಇನ್ನ ಈ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತಾರೆ ಡಾಕ್ಟರ್ ಪದ್ಮನಾಭ ಅವರು? ಸರ್, ಭೂಮಿಯ ಸಿದ್ಧತೆ ವಿಚಾರಕ್ಕೆ ಬಂದಂತ ಪಕ್ಷದಲ್ಲಿ ಇದು ಬೆಳೆಯ ಬೋದು ಮತ್ತು ಅರಿಗಳನ್ನ 35 cm ಅಂತರದಲ್ಲಿ ಬೋದು ಅರಿಗಳನ್ನ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಈ ಒಂದು ಬೋದಿನ ಒಂದು 1/3 ಭಾಗದ ಮೇಲೆ ನಾವು ಒಂದು ಸಣ್ಣದಾದ ಸಾಲುಗಳನ್ನ ಎಳೆದು ನಾವು 10 cm 1 ನಾವು ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಬೀಜವನ್ನ ಬಿತ್ತನೆ ಅಥವಾ ಊರಬೇಕಾಗುತ್ತೆ ಅಥವಾ ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನ ಕೆಲವು ಟೈಮ್ ಏನ್ ಮಾಡ್ತಾರೆ, ನಾವು ಮೊದಲೇ ಬೀಜವನ್ನ ಸ್ವಲ್ಪ ಚೆಲ್ಲಿ ಅದಾದ ನಂತರ 10 cm 1 ಬೀಜಗಳು ಮೊಳಕೆ ಆದ ನಂತರ ತೆಳು ಮಾಡ್ಕೋತಾರೆ ಸರ್. ಆ ಕ್ರಮನೂ ಇದೆ? ಆ ಕ್ರಮನೂ ಇದೆ. ಆಕ್ರಮಣ. ರೈತರು ಸಾಮಾನ್ಯವಾಗಿ ಎರಡು ಪದ್ಧತಿಗಳನ್ನು ಅನುಭವಿಸ್ತಾರೆ. ಬಟ್ ಬೋಧು ಅರಿಗಳನ್ನು ಬೆಳೆದ ಪಕ್ಷದಲ್ಲಿ ನಾವು ಉತ್ತಮವಾದ ಗುಣಮಟ್ಟದ ಇಳುವರಿಯನ್ನು ಪಡ್ಕೋಬಹುದು. ಅಂದ್ರೆ ನಾವು ಭೂಮಿ ಸಿದ್ಧತೆ ಸಮಯದಲ್ಲೇ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಖಂಡಿತವಾಗಿ, ಯಾವುದೇ ಒಂದು ತರಕಾರಿ ಬೆಳೆಗೆ ಭೂಮಿ ಸಿದ್ಧತೆಯ ಪೂರ್ವದಲ್ಲಿ ನಾವು ನಿಗದಿತ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗುತ್ತೆ. ಈ ಬೆಳೆಗೆ ಸ್ವಲ್ಪ ಮುಂಚಿತವಾಗಿ ಕೊಟ್ಟರೆ ಒಳ್ಳೇದು. ಒಂದು 25 ಟನ್ ಕೊಟ್ಟಿಗೆ ಗೊಬ್ಬರ ಅವಶ್ಯಕತೆ ಇರುತ್ತೆ ಒಂದು ಹೆಕ್ಟೇರ್ಗೆ. ಒಂದು ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ. ಅದನ್ನ ಮಣ್ಣಲ್ಲಿ ಬೆರೆಸ್ಕೊಂಡು ಬೋಧು ಹರಿಗಳನ್ನು ಮಾಡಿಕೊಂಡು ತದನಂತರ ನಾವು ನಿಗದಿತ ಇದರ ಅಂತರದಲ್ಲಿ ಬೋಧು ಹರಿಗಳನ್ನು ತೆಗೆದು ಬಿತ್ತನೆಯನ್ನು ನಾವು ಬೀಜವನ್ನ ಮಾಡಿಕೊಡ್ಬೋದು. ಇನ್ನು ಈ ರಸಗೊಬ್ಬರಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ನೋಡಿ, ಈ ಒಂದು ಬೆಳೆಗೆ ಒಂದು ಸಾರಜನಕ ಹಾಗೂ ರಂಜಕ ಪೊಟ್ಯಾಷ್ನ ಪ್ರಮಾಣ ಏನಪ್ಪಾ ಅಂತಂದ್ರೆ 50 ಕೆಜಿ ಸಾರಜನಕ, 100 ಕೆಜಿ ರಂಜಕ ಹಾಗೂ ಒಂದು 50 ಕೆಜಿ ಪೊಟ್ಯಾಷ್ ಪ್ರತಿ ಹೆಕ್ಟರ್ಗೆ ಈ ಬಿತ್ತನೆಯ ಸಮಯದಲ್ಲಿ ಈ ಮಣ್ಣಿಗೆ ಸೇರಿಸಿ ತದನಂತರ ಈ ಪ್ರಮಾಣದ ಗೊಬ್ಬರವನ್ನು ಕೊಟ್ಟರೆ ಈ ಬೆಳೆಯನ್ನು ಉತ್ತಮವಾಗಿ ಅಂದ್ರೆ ನೀರನ್ನು ಕೂಡ ಕೊಡಬೇಕಾಗುತ್ತೆ. ಹೌದು ಹೌದು. ಆಮೇಲೆ ಬಿತ್ತನೆಯನ್ನ ಮಾಡೋಕೆ ಮುಂಚೆ ಒಂದು ಬಾರಿ ನೀರಾಯಿಸಿ ಬಿತ್ತನೆ ಮಾಡುವುದು ಒಳ್ಳೆಯದು. ಅಂದ್ರೆ ಚೆನ್ನಾಗಿ ಮೊಳಕೆ ಬರೋದಕ್ಕೆ ಬೀಜಾಂಕುರ ಹಾಕುವುದಕ್ಕೆ ಬಹಳ ಅನುಕೂಲ. ಇನ್ನು ಮುಖ್ಯವಾಗಿ ಈ ಕಳೆ ನಿರ್ವಹಣೆಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು? ನಾವು ಈ ಬೆಳೆಯ ಒಂದು 10-15 ದಿನಗಳ ಅಂತರದಲ್ಲಿ ನಾವು ಕಳೆಗಳನ್ನು ಆಗಿದಾಗೆ ತೆಗಿತಾ ಇರಬೇಕಾಗುತ್ತೆ ನಾವು ಒಂದು ಮ್ಯಾನುವಲ್ ಅಲ್ಲಿ. ಅದಾದ ನಂತರ ಈ ಕಳೆ ಔಷಧಿಗಳಾದಂತಹ ಫ್ಲೂಕ್ಲೋರಾಲಿನ್ ಒಂದು ಪ್ರತಿ ಹೆಕ್ಟರ್ಗೆ 1 ಲೀಟರ್ನಂತೆ, ಅಥವಾ ಪೆಂಡಿಮಿಥಲಿನ್ ಒಂದು ಪ್ರತಿ ಹೆಕ್ಟರ್ಗೆ 1/2 ಲೀಟರ್ನಂತೆ ನಾವು ಈ ಸಿಂಪರಣೆ ಮಾಡೋದ್ರ ಮುಖಾಂತರ ಭೂಮಿಗೆ ಈ ಕಳೆಯನ್ನು ನಾವು ಹತೋಟಿ ತಗೋಬಹುದು. ಇದು ಕಳೆಗಳು ಬರುವ ಪೂರ್ವದಲ್ಲಿ, ಅಂದ್ರೆ ಈ ಕಳೆಗಳು ಬರೋದಕ್ಕಿಂತ ಮುಂಚೆಲೆ ಅದನ್ನ ಬಳಸ್ಕೋಬೇಕಾಗುತ್ತೆ. ಈ ಫ್ಲೂಕ್ಲೋರಾಲಿನ್ ಅಂತ ತಾವೇನು ಹೇಳಿದ್ರು ಅಥವಾ ಪೆಂಡಿಮಿಥಲಿನ್, ಇವೆರಡನ್ನು ಕೂಡ ಬಳಸ್ಕೋಬಹುದು ಕಳೆಗಳು ಬರೋದಕ್ಕಿಂತ ಮುಂಚೆ. ಮುಂಚೆ ಭೂಮಿನಲ್ಲಿ ತೇವಾಂಶ ಇರಬೇಕಾಗುತ್ತೆ. ಖಂಡಿತ ತೇವಾಂಶ ಇರಲೇಬೇಕು ಸರ್. ಭೂಮಿಗೆ ಸಿಂಪರಣೆ ಮಾಡಬೇಕಾಗುತ್ತೆ, ಭೂಮಿಗೆ ಸಿಂಪರಣೆ ಮಾಡಬೇಕಾಗುತ್ತೆ, ಆಗ ನಾವು ಕಳೆಗಳನ್ನ ತೋಟದಲ್ಲಿ ಇಡಬಹುದು. ಈ ಒಂದು ಮೂಲಂಗಿ ಬೆಳೆ ನೀರಾವರಿ ಆಶ್ರಯದಲ್ಲಿ ಬೆಳೆಯುವಂತ ಬೆಳೆ, ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ನೋಡಿ, ವಾತಾವರಣಕ್ಕೆ ಅನುಗುಣವಾಗಿ ಈ ಬೆಳೆಯ ಅಗತ್ಯತೆಗೆ ತಕ್ಕೊಂಡ್ರೆ ನಾವು ಮಣ್ಣಿನಲ್ಲಿ ತೇವಾಂಶದ ಗುಣಮಟ್ಟವನ್ನು ನಾವು ಅರಿತುಕೊಂಡು 4-5 ದಿನಗಳಿಗೊಮ್ಮೆ ನಾವು ಈ ಬೆಳೆಗೆ ನೀರಾಯಿಸಿಕೊಂಡ್ರೆ ನಾವು ಈ ಬೆಳೆಯ ನಿರ್ವಹಣೆಯನ್ನು ಮಾಡ್ಕೋಬಹುದು. ಇನ್ನು ಅಂತರ ಬೇಸಾಯ ಕ್ರಮಗಳನ್ನು ಏನಾದರೂ ಕೈಗೊಳ್ಳಬೇಕಾಗತ್ತೆ? ಖಂಡಿತ ಸರ್. ಈಗ ಅಂತರ ಬೇಸಾಯ ಅಂದ್ರೆ ನಾವು ಈ ಉತ್ತಮವಾದ ಗುಣಮಟ್ಟವನ್ನು ಕಾಪಾಡ್ಕೋಬೇಕಾದ್ರೆ ಅದು ಬೆಳೆ ಮೊಳಕೆ ಹೊಡೆದ 15-20 ದಿನಗಳಲ್ಲಿ ನಿರಂತರವಾಗಿ ಕಳೆ ಇಳದಂತೆ ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ನಾವು ಈ ಸಾಲು ಮಾಡುವುದು, ಅದು ಅರ್ಧಿಂಗಂಪತ್ತ ಏನ್ ಕರಿತೀವಿ, ಆ ಸಾಲು ಮಾಡೋದ್ರ ಮುಖಾಂತರ ನಾವು ಈ ಗಡ್ಡೆಗಳನ್ನ ಭೂಮಿಯ ಹೊರಗಡೆಗೆ ಕಾಣದಂತೆ ನೋಡಿಕೊಂಡು ನಾವು ಈ ಅಂತರ ಬೇಸಾಯನ ಮಾಡ್ಕೋಬೇಕು. ಅದಾದ ನಂತರ ಈ ತೆಳುವ ತಿನ್ನಿಂಗ್ ಅಂತ ಏನ್ ಕರಿತೀರಿ, ನಾವು ಈ ಬೀಜವನ್ನ ಎರಚಿ ಬೆಳೆದಂತ ಸಂದರ್ಭದಲ್ಲಿ ಅದಕ್ಕೆ ಬೇರುಗಳಿಗೆ ಬೆಳವಣಿಗೆ ಹೊಂದಲು ನಿಗದಿತವಾಗಿ ಅಂತರವನ್ನು ಕಾದುಕೊಂಡು ನಾವು ಹೆಚ್ಚಾಗಿ ಒತ್ತು ಇರುವ ಕಡೆ ನಾವು ತಿನ್ನಿಂಗ್ ಅಥವಾ ತೆಳು ತೆಳು ಮಾಡ್ಕೋಬೇಕಾಗುದು ಪ್ರತಿ ಮುಖ್ಯವಾದ ಕ್ರಮ. ಇನ್ನ ಈ ಒಂದು ಮೂಲಂಗಿ ಬೆಳೆನಲ್ಲಿ ಕೊಯ್ಲಿನ ಒಂದು ಚಿಹ್ನೆಗಳು ಹೇಗಿರ್ತವೆ, ಯಾವ ಒಂದು ಹಂತವನ್ನು ನೋಡಿಕೊಂಡು ಕೊಯ್ಲು ಮಾಡಬೇಕು, ಇಳುವರಿ ಎಷ್ಟು ಪಡಿಬಹುದು ಅಂತೀರಿ? ನೋಡಿ, ಈ ಸಾಮಾನ್ಯವಾಗಿ ವಿವಿಧ ತಳಿಗಳಿಗೆ ಅನುಗುಣವಾಗಿ ನಮ್ಮಲ್ಲಿ ಬೆಳೆತಕ್ಕಂತ ಸಾಮಾನ್ಯ ಏಷ್ಯಾಟಿಕ್ ತಳಿಗಳು ಒಂದು 40-45 ಅಥವಾ 40-50 ದಿನಗಳ ಒಳಗಾಗಿ ನಾವು ಇವುಗಳನ್ನ ನಾವು ಕೊಯ್ಲು ಮಾಡ್ಕೋಬಹುದು. ಸರಿಸುಮಾರು ಇಳುವರಿ ನಮ್ಮ ಬೇಸಾಯ ಕ್ರಮಗಳನ್ನು ಅನುಸರಿಸುವಾಗಿ 15-40 ಟನ್ವರೆಗೂ ಈ ಇಳುವರಿಯನ್ನು ನಾವು ಪಡ್ಕೋಬಹುದು. ಅಂದ್ರೆ ಏನು ಚಿಹ್ನೆಗಳಿಗೆ ಗಮನಿಸಬೇಕಾಗತ್ತೆ ಇದು ಕೊಯ್ಲಿ ಬಂದಿದೆ ಅಂತ? ಇಲ್ಲ, ಯಾವ್ದಾದ್ರು ಒಂದು ಬೇರನ್ನ ನಾವು ತೆಗೆದು ನೋಡಿದಂತ ಸಮಯದಲ್ಲಿ ಆ ಒಂದು ದಿನವನ್ನ ಆಧರಿಸಿ ನಾವು ಇದನ್ನ ನಾವು ನಿರ್ಧರಿಸಬಹುದು. ಇನ್ನ ಮುಖ್ಯವಾಗಿ ಈ ಒಂದು ಬೆಳೆಗೆ ಏನಾದರೂ ಶಾರೀರಿಕ ನ್ಯೂನತೆಗಳು ಏನಾದರೂ ಬರ್ತವೆ? ನೋಡಿ, ಇದು ಈ ಬೆಳೆಗೆ ಸರ್ ಮುಖ್ಯವಾಗಿ ಬೋರಾನ್ ಪೋಷಕಾಂಶದ ಕೊರತೆಯಿಂದ ಅಕಾಶಿನ್ ಎಂಬ ಒಂದು ನ್ಯೂನತೆ ಕಂಡುಬರುತ್ತೆ. ಇದು ಸಾಮಾನ್ಯವಾಗಿ ಬೆಳೆಯ ಬೆಳವಣಿಗೆಯ ಸಮಯದಲ್ಲಿ ರಾತ್ರಿ ಮತ್ತು ಹಗಲಿನ ಉಷ್ಣಾಂಶ ಈ ವ್ಯತ್ಯಾಸವಾದಂತಹ ಸಂದರ್ಭದಲ್ಲಿ ಈ ರೋಗದ ತೀವ್ರತೆ ಹೆಚ್ಚು. ಸೊ ಇದನ್ನು ನಾವು ಈ ಬೋರಾಕ್ಸ್ ಅನ್ನು ನಾವು ಮಣ್ಣಿಗೆ ಬೆರೆಸೋದ್ರ ಮುಖಾಂತರ ಈ ಒಂದು ಪೋಷಕಾಂಶನ ನಾವು ಸೂಕ್ಷ್ಮ ಪೋಷಕಾಂಶ ನೀಡೋದ್ರ ಮುಖಾಂತರ ಈ ಒಂದು ನ್ಯೂನತೆಯನ್ನ ನಾವು ತಡೆಗಟ್ಕೋಬಹುದು. ಇದು ಬಿಟ್ಕೊಂಡ್ರೆ ಪಿತಿನೆಸ್ ಅಂತ ಬರುತ್ತೆ, ಅದು ಒಂದು ಬೆಳೆ ಶಾರೀರಿಕ ನ್ಯೂನತೆ. ಇದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬೆಳೆತಕ್ಕಂತ ಮುಲ್ಲಂಗಿಯಲ್ಲಿ ಈ ಕಂಡು ಬರುತ್ತೆ. ಈ ಸಾರಜನಕವನ್ನು ಅತಿಯಾಗಿ ಬಳಸಿದಂತ ಸಂದರ್ಭದಲ್ಲಿ ಮಣ್ಣಿನಲ್ಲಿ ತೇವಾಂಶ ಕೊರತೆ ಆದಾಗ ಅಥವಾ ಕೊಯ್ಲಿನ 3 ವಾರಗಳ ಮುಂಚಿತವಾಗಿ ದಿನದ ಉಷ್ಣತೆಯಲ್ಲಿ ತೀರಾ ಹೆಚ್ಚಾದಂತ ಸಂದರ್ಭದಲ್ಲಿ ಈ ನ್ಯೂನತೆಯು ಕಂಡು ಬರುತ್ತೆ. ಅಂದ್ರೆ ಈ ಬೆಂಡ್ ಬಂದಿದೆ ಅಂತಾರಲ್ಲ, ಅದೇ ಇಲ್ಲ ಬೆಂಡ್ ಬರೋದು ಬರ ಈ ಪಿತಿನೆಸ್ ಅಂತ ಗಡ್ಸಾಗಿ ಬೆಂಡು ಬರೋದೇ ಅದು ಬೇರೆ ಅದು ಬೇರೆ. ಮಣ್ಣು ಗಡಿಸಿದ್ದಾಗ ಸಂದರ್ಭದಲ್ಲಿ ಅದಕ್ಕೆ ಬೆಳವಣಿಗೆ ಒಂದಕ್ಕೆ ಪೂರಕವಾಗಿಲ್ಲದಾಗ ಈಗ ಬೆಂಡಾಗೋದು, ಈ ಕೌಲು ಒಡೆಯೋದು ಅಂತ ಕೊಡುತ್ತೆ ಬರುತ್ತೆ. ಹೆಚ್ಚಾಗಿ ಈ ಹಸಿಯಾದ ಕೊಟ್ಟಿಗೆ ಗೊಬ್ಬರಗಳನ್ನ ಬಳಸಿದಂತ ಸಂದರ್ಭದಲ್ಲಿ ಈ ಕೌಲು ಒಡೆಯುತ್ತದೆ. ನಿಗದಿತ ಉದ್ದಕ್ಕೆ ಬೆಳೆದು ಅದು ಎರಡಾಗಿ ಕೌಲು ಒಡೆಯುತ್ತೆ. ಈ ರೀತಿ ಬೆಂಡ್ ಬಂದ್ಬಿಟ್ರೆ ಅದರ ಒಂದು ಮಾರುಕಟ್ಟೆ ಮೌಲ್ಯ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ಮೂಲಂಗಿ ಬೆಳೆನಲ್ಲಿ ಕಂಡುಬರುವಂತಹ ಪ್ರಮುಖವಾದ ರೋಗ ಕೀಟಗಳು ಯಾವ್ಯಾವ ಅಂತೀರಿ? ಪ್ರಮುಖವಾಗಿ ಈ ಒಂದು ಮೂಲಂಗಿ ಎಳೆಗಳು ಬಹಳ ರಸಭರಿತವಾಗಿರೋದ್ರಿಂದ, ಸ್ವಾದಿಷ್ಟವಾಗಿರೋದ್ರಿಂದ, ಬಹಳ ಎಳಸಾಗಿರೋದ್ರಿಂದ ಈ ರಸವಿರುವ ಕೀಟಗಳ ಬಾವಳಿ ಜಾಸ್ತಿ. ಪ್ರಮುಖವಾಗಿ ಅಂದ್ರೆ ಸಸ್ಯ ಏನು ಎಪಿಡ್ಸ್ ಅಂತ ಏನ್ ಕರಿತೀವಿ, ಈ ಒಂದು ಕೀಟ ಈ ಒಂದು ಬೆಳೆಯಲ್ಲೇ ಬರುತ್ತೆ. ಇವುಗಳು ಗುಂಪು ಗುಂಪಾಗಿ ಎಲೆಗಳಿಂದ ರಸ ಎಳೆದು ಈ ಒಂದು ಹಳದಿ ಬಣ್ಣಕ್ಕೆ ತಿರುಗಿ ಗಿಡಗಳು ಒಂದು ಇಳುವರಿ ಹಾಗೂ ಇದರ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇದನ್ನ ನಾವು ಒಂದು ಪ್ರತಿ ಲೀಟರ್ಗೆ 2 ml ಮಲಾಥಿಯನ್ ಕೀಟನಾಶಕವನ್ನ ಸಿಂಪಡಣೆ ಮಾಡ್ಕೊಂಡು ಬೆರೆಸಿ ಸಿಂಪಡಣೆ ಮಾಡೋದ್ರ ಮುಖಾಂತರ ನಾವು ಈ ಒಂದು ಕೀಟವನ್ನ ಹತೋಟಿ ಮಾಡಬಹುದು. ಅದಾದ ನಂತರ ಗರಗಸೆನೋಣ, ಮಸ್ಟರ್ಡ್ ಸಾಫ್ಲೈ ಅಂತ ಕರಿತೀವಿ. ಈ ಗರಗಸೆನೋಣ ಮರಿ ಹುಳುಗಳು ಎಲೆಗಳನ್ನು ತಿಂದು ರಂಧ್ರಗಳನ್ನು ಮಾಡುತ್ತೆ. ಈ ರಂಧ್ರಗಳನ್ನು ಮಾಡಿದ ಸಂದರ್ಭದಲ್ಲಿ ಪೋಷಕಾಂಶ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಡಿಮೆಯಾಗಿ ಇಳುವರಿಯ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅದನ್ನು ನಾವು ಈ 2 ml ಮಲಾಥಿಯನ್ ದ್ರಾವಣವನ್ನ ಕೀಟನಾಶಕವನ್ನು ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರ ಮುಖಾಂತರ ನಾವು ತಡೆಗಟ್ಟಬಹುದು. ಇನ್ನು ರೋಗಗಳ ವಿಚಾರಕ್ಕೆ ಬರೋದಂತಾದ್ರೆ ಎಲೆ ಚುಕ್ಕೆ ರೋಗ, ಈ ಲೀಫ್ ಸ್ಪಾಟ್ ಅಂತ ಏನ್ ಕರಿತೀವಿ, ಎಲೆಗಳ ಮೇಲೆ ವರ್ತುಲಾಕಾರದ ಸಣ್ಣ ಚುಕ್ಕೆಗಳಿಗಾಗಿ ಅದು ತಂತ್ರ ಬೆಳವಣಿಗೆಗೊಂಡು ಈ ಎಲೆಗಳು ಒಣಗಿ ಸಾಯೋದು ಸಂಭವ ಇರುತ್ತೆ. ಸೊ ಇದಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 2 g ಮ್ಯಾನ್ಕೋಜಬ್ ಶಿಲೀಂಧ್ರನಾಶಕವನ್ನ ಬೆರೆಸಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ರೋಗವನ್ನು ತಡೆಗಟ್ಟಬಹುದು. ಅದಂತರ ಈ ಪ್ರಮುಖವಾಗಿ ಕಂಡು ಬರತಕ್ಕಂಥದ್ದು ಈ ತಂಪು ವಾತಾವರಣ ಇದ್ದಂತ ಸಂದರ್ಭದಲ್ಲಿ ಈ ಮೂಲಂಗಿ ಬೆಳೆಯಲ್ಲಿ ವೈಟ್ ರಸ್ಟ್ ಅಂತ ಕರಿತೀವಿ, ಬಿಳಿ ತುಕ್ಕು ರೋಗ ವೈಟ್ ರಸ್ಟ್ ಅಂತ. ಇದು ಆಲ್ಬಿಗೋ ಕ್ಯಾಂಡಿಡಾ ಎಂಬ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಸೊ ಇದು ಎಲೆಗಳ ಒಂದು ಕೆಳಭಾಗದಲ್ಲಿ ಹಾಗೂ ಈ ಬಿಳಿ ಬಣ್ಣದ ಈ ನಾವು ರಸ್ಟ್ ಅಂತ ಏನ್ ಕರಿತೀವಿ ಅದೇ ಕಂದು ಬಣ್ಣದ ಚುಕ್ಕೆಗಳು ಮತ್ತು ಬಿಳಿ ಭಾಗದ ಇದಕ್ಕೆ ನಾವು ಮ್ಯಾನ್ಕೋಜಬ್ ಮೆಟಲೆಕ್ಸಿಲ್ ಮ್ಯಾನ್ಕೋಜಬ್ ರಿಡೋಮಿಲ್ ಎಂಜೆಡ್ ಅಂತ ಏನ್ ಕರಿತೀವಿ ಅದನ್ನ ನಾವು 2 g 1 l ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋಕಂತ ಈ ರೋಗವನ್ನು ನಾವು ಹತೋಟಿ ಮಾಡ್ಕೋಬಹುದು. ಇನ್ನ ಮುಖ್ಯವಾಗಿ ಬೀಟ್ರೂಟಿಗೆ ಬಂದ್ರೆ ಇದು ಕೂಡ ಬಹಳ ಮುಖ್ಯವಾದಂತಹ ಒಂದು ತರಕಾರಿ ಬೆಳೆ. ಈ ಬೀಟ್ರೂಟ್ ಬೆಳೆಯ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಮೂಲಂಗಿ ತರಕಾರಿ ಆಗಿ ಇದು ಬೀಟ್ರೂಟ್ ಕೂಡ ಒಂದು ಮಾರ್ಪಾಡುಗೊಂಡ ಬೇರನ್ನು ನಾವು ಇಲ್ಲಿ ತರಕಾರಿಯಾಗಿ ಬಳಸ್ಕೋತೀವಿ. ಸೊ ಇದನ್ನ ಮೂಲಂಗಿಯಾಗಿ ಸಲಾಡ್ ರೂಪದಲ್ಲೂ ಹಾಗೂ ಬೇಯಿಸಿದ ರೂಪದಲ್ಲಿ ಅಥವಾ ಪಲ್ಲೆಗಳ ರೂಪದಲ್ಲಿ ನಾವು ಇದನ್ನ ಸೇವಿಸೋದು ವಾಡಿಕೆ. ಇದಲ್ಲದೆ ಇದು ಚಿನೋಪೋಡಿಯಸ್ ಕುಟುಂಬಕ್ಕೆ ಸೇರಿದ ತರಕಾರಿ ಆಗಿರೋದ್ರಿಂದ ಇದರ ಒಂದು ಎಲೆಗಳನ್ನು ನಾವು ಈಗ ಸೊಪ್ಪನ್ನ ನಾವು ಸೊಪ್ಪಿನ ತರಕಾರಿಯಾಗಿ ಬಳಸೋದುಂಟು. ಈ ಬೀಟ್ರೂಟು ಮತ್ತೆ ಪಾಲಕ್ ಇವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದಂತ ತರಕಾರಿಗಳು. ಇನ್ನು ಮುಖ್ಯವಾಗಿ ಈ ಬೀಟ್ರೂಟ್ ನಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ಔಷಧೀಯ ಗುಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬೀಟ್ರೂಟ್ ಅಲ್ಲಿ ಅನ್ನಾಂಗ ಸಿ ಅಥವಾ ವಿಟಮಿನ್ ಸಿ ಅಂತ ಏನ್ ಕರಿತೀವಿ, ಇದು ಹೆಚ್ಚೆಚ್ಚುವಾಗಿ ಹೇರಳವಾಗಿ ಹೊಂದಿರತಕ್ಕಂಥ ತರಕಾರಿ. ಇದಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್, ಸರ್ಕರ ಪಿಷ್ಟ, ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣಾಂಶಗಳನ್ನು ಹೊಂದಿರತಕ್ಕಂಥ ತರಕಾರಿ. ಈ ಒಂದು ತರಕಾರಿಯ ಸೇವನೆಯಿಂದ ಈ ಮಲಬದ್ಧತೆ ಇರತಕ್ಕಂಥವ್ರಿಗೆ ಈ ತರಕಾರಿ ಸೇವಿದ್ರೆ ಒಳಿತು, ಹೋಗಲಾಡಿಸಲು ಸಹಾಯಕಾರಿ. ಇದಲ್ಲದೆ ಶ್ವಾಸಕೋಶ ಹಾಗೂ ಇತರೆ ಚರ್ಮ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳಿಂದ ಬಳಲುವವರು ಈ ಒಂದು ತರಕಾರಿನ ಸೇವಿಸುವುದರಿಂದ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಬೀಟ್ರೂಟ್ ಅನ್ನ ಯಾವ ಮಣ್ಣಲ್ಲಿ ಬೆಳಿಬಹುದು ಅಂತೀರಿ? ನೋಡಿ, ನೀರು ನಿಲ್ಲದಂತ, ನೀರು ಬಸಿದು ಹೋಗುವಂತ ಈ ಗೋಡು ಮಣ್ಣು ಅಂತ ಏನ್ ಕರಿತೀವಿ, ಆ ಒಂದು ಮಣ್ಣು ಬಹಳ ಸೂಕ್ತ. ಇದಲ್ಲದೆ ಈ ಒಂದು ಮಣ್ಣು ಈ ಸವಳು ಮಣ್ಣಿನಲ್ಲೂ ಕೂಡ ಈ ತರಕಾರಿನ ಬೆಳೆಯಬಹುದು. ಯಾಕಂದ್ರೆ ಇದು ಒಂದು ಹೆಚ್ಚು ರಸಸಾರವನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನು ಹೊಂದಿರತಕ್ಕಂಥ ಬೇರೆ ಸವಳು ಮಣ್ಣಿನಲ್ಲೂ ಕೂಡ ತಿಳಿಬಹುದು. ಇದರ ಒಂದು ಮಣ್ಣಿನ ರಸಸಾರ 6-7 ಆ ಒಂದು ಪ್ರಮಾಣದಲ್ಲಿ ಇದ್ದರೆ ಈ ಒಂದು ಬೆಳೆಗೆ ಬಹಳ ಯೋಗ್ಯ ಅನುಕೂಲ. ಮೂಲಂಗಿ ಬೆಳೆಯಲ್ಲಿ ಹೇಳಿದಾಗೆ ಜೇಡಿ ಮಣ್ಣು ಅಥವಾ ಈ ಚಕ್ಕೆ ಕಟ್ಟಿಕೊಳ್ಳುವಂತ ಮಣ್ಣುಗಳು ಈ ಸೂಕ್ತ ಅಲ್ಲ, ಯಾಕಂದ್ರೆ ಬೇರುಗಳು ವಿರೂಪಗೊಂಡು ಅದರ ಬೆಳವಣಿಗೆಗೆ ಪೂರಕವಾಗಿರುವಂತ ವಾತಾವರಣ ಮಣ್ಣಿನಲ್ಲಿ ಇರಲ್ಲ. ಅಂದ್ರೆ ಸಡಿಲವಾದ ಮಣ್ಣು ಇದ್ರೆ ಉತ್ತಮ. ಇನ್ನು ಈ ಬೀಟ್ರೂಟ್ ಬೆಳೆಯೋದಕ್ಕೆ ವಾತಾವರಣ ಹೇಗಿದ್ರೆ ಒಳ್ಳೇದು ಅಂತಾರೆ ಡಾಕ್ಟರ್ ಪದ್ಮನಾಭ ಅವರೇ? ಸರ್, ತಂಪು ವಾತಾವರಣ ಇದ್ರೆ ಬಹಳಷ್ಟು ಒಳ್ಳೇದು. ಆದರೆ ಇದನ್ನ ಉಷ್ಣವಯಲ್ಲೂ ಬೆಳೆಯಬಹುದು. ಬಟ್ ಉಷ್ಣ ಹವೆಯಲ್ಲಿ ಬೆಳೆದಂತ ಪಕ್ಷದಲ್ಲಿ ಸ್ವಲ್ಪ ಇಳುವರಿಯ ಪ್ರಮಾಣ ಕಡಿಮೆ ಆಗುತ್ತೆ. ಬಟ್ ಒಳ್ಳೆಯ ಗುಣಮಟ್ಟವನ್ನ ನಾವು ಪಡಬೇಕಂದ್ರೆ ತಂಪು ವಾತಾವರಣದಲ್ಲಿ ಬೆಳೆದಂತ ಪಕ್ಷದಲ್ಲಿ ನಾವು ಈ ಒಂದು ಬೆಳೆಯನ್ನ ಉತ್ತಮವಾದ ಇಳುವರಿನ ಪಡ್ಕೋಬಹುದು. ಸರಾಸರಿ ಉಷ್ಣತೆ 20-25 °C ಇದ್ದಂತ ಪಕ್ಷದಲ್ಲಿ ಉತ್ತಮವಾದ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನ ಮುಖ್ಯವಾಗಿ ಈ ಬೀಟ್ರೂಟ್ ಬೆಳೆಯನ್ನ ವರ್ಷದ ಯಾವ ಕಾಲದಲ್ಲಿ ಬೆಳೆಯೋದ್ರೆ ಒಳ್ಳೇದು ಅಂತ? ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ, ಮಳೆಗಾಲದಲ್ಲಿ ಬಂದ್ರೆ ಜೂನ್ ಜುಲೈ ತಿಂಗಳಲ್ಲಿ. ಈಗಾಗಲೇ ಹೇಳಿದಂಗೆ ಈ ತರಕಾರಿಗಳಿಗೆ ನಿರ್ದಿಷ್ಟವಾದ ಕಾಲಗುಣ ಇರಲ್ಲ. ಈಗ ವರ್ಷದ ಪೂರ್ತಿನೂ ಎಲ್ಲಾ ತರಕಾರಿಗಳನ್ನ ಬೆಳೆಯೋದು ವಾಡಿಕೆ. ಸೊ ಅದಕ್ಕೆ ತಕ್ಕಂತೆ ನಾವು ತಳಿಗಳನ್ನ ಆಯ್ಕೆ ಮಾಡೋಕೆ ಅಂದ್ರೆ ಬೆಳ್ಕೋಬಹುದು. ಅದೇ ರೀತಿ ನಾನು ಹೇಳಿದಂಗೆ ಅಕ್ಟೋಬರ್ ನವೆಂಬರ್ ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಜೂನ್ ಜುಲೈ. ಸೊ ನಿರ್ದಿಷ್ಟ ವಾತಾವರಣ ಇದ್ದಾಗ ವರ್ಷದ ಪೂರ್ತಿ ಬೆಳ್ಕೋಬಹುದು. ಇನ್ನು ಈ ಬೀಟ್ರೂಟ್ ಬೆಳೆನಲ್ಲಿರುವಂತಹ ಸುಧಾರಿತ ತಳಿಗಳು ಯಾವ್ಯಾವ ನೋಡಿ? ಖಾಸಗಿ ಕಂಪನಿಗಳ ತಳಿಗಳೊಂದಿಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಿಂದ ಬಿಡುಗಡೆಯಾಗಿದ್ದ ತಳಿಗಳು ಇದೆ. ಅದರಲ್ಲಿ ಮುಖ್ಯವಾಗಿ ಡೆಟ್ರಾಯ್ಟ್ ಡಾರ್ಕ್ ರೆಡ್ ಎಂಬಂತ ತರಕಾರಿ, ಇವು ಮುಖ್ಯವಾದ ತಳಿ. ಇದು ಈ ತಳಿಯ ಬೇರುಗಳು ಹೆಂಗಿರುತ್ತಪ್ಪ ಅಂದ್ರೆ, ಈ ತಳಿ ಕಾಯಿ ಅಂಡಾಕಾರದಲ್ಲಿ ಇರುತ್ತೆ, ಆಮೇಲೆ ಬಣ್ಣ ಕಡು ಕೆಂಪು ಬಣ್ಣವನ್ನು ಹೊಂದಿರುತ್ತೆ, ಆ ಚರ್ಮವನ್ನು ಕಡು ಕೆಂಪು ಬಣ್ಣದಿರುತ್ತೆ. ಸೊ ಈ ತಳಿ ತಿರುಳು ಕೂಡ, ತರಕಾರಿಯ ತಿರುಳು ಕೂಡ ಕಡು ಕೆಂಪು ಬಣ್ಣ ಹೊಂದಿರುತ್ತೆ. ಇದರ ಒಂದು ಕೊಯ್ಲಿನ ಅವಧಿ ಒಂದು 80-90 ದಿನಗಳಿಗೆ ಕೊಯ್ಲಿಗೆ ಬರುತ್ತೆ. ಇದಾದ ನಂತರ ಕ್ರಿಮ್ಸನ್ ಗ್ಲೋಬ್ ಅಂತಕ್ಕಂಥ ಇನ್ನೊಂದು ತಳಿ ಇದೆ. ಇದು ಒಂದು ಅಲ್ಪಾವಧಿ ತಳಿ, ಅಂಡಾಕಾರದಿಂದ ಇದರ ಒಂದು ಸ್ವಲ್ಪ ಮೇಲಿನ ಭಾಗ ಚಪ್ಪಟೆಯಾಗಿರುತ್ತೆ. ಇದು ಕಡುಗೆಂಪು ಬಣ್ಣವನ್ನು ಹೊಂದಿದ್ದು ಇದು ಒಂದು 80 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಇದಲ್ಲದೆ ಪರ್ವತ ಪ್ರದೇಶಗಳಲ್ಲಿ ಈ ಊಟಿ ಮುಂತಾದ ಊಟಿ 1 ಅಂತ ಒಂದು ತಳಿ ಇದೆ. ಅದಲ್ಲದೆ ಅರ್ಲಿ ವಂಡರ್, ರೆಡ್ ಬಾಲ್ ಮುಂತಾದ ತಳಿಗಳು ಇದಾವೆ. ಇವೆಲ್ಲ ತಳಿಗಳನ್ನು ನಾವು ಬಳಸಿಕೊಂಡು ಬೆಳೆಯಬಹುದು ಅಂತಿದೆ. ಇನ್ನ ಈ ಒಂದು ಬೀಟ್ರೂಟ್ ಅನ್ನ ಬೆಳೆಯೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೀಜವನ್ನು ಬಳಸ್ಕೋಬೇಕಾಗುತ್ತೆ? ಈ ಬೆಳೆಗೆ ಸರಿಸುಮಾರು 6-7 kg ಬೀಜವನ್ನ ನಾವು ಬಳಸ್ಕೋಬೇಕು ಹೆಕ್ಟೇರ್ಗೆ, ಪ್ರತಿ ಹೆಕ್ಟೇರ್ಗೆ. ಈ ಬೀಜಗಳನ್ನ ಬಿತ್ತುವಂತ ಮುಂಚಿತವಾಗಿ ನೀರಿನಲ್ಲಿ ನೆನೆಸಿ ಬಿತ್ತನೆ ಮಾಡೋದ್ರಿಂದ ನಾವು ಈ ಮೊಳಕೆಯ ಪ್ರಮಾಣವನ್ನ ನಾವು ಹೆಚ್ಚಿನ ಮಾಡಿಕೊಂಡು. ಇನ್ನ ಈ ಒಂದು ಬೀಟ್ರೂಟ್ ಬೆಳೆಗೆ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕು? ಸಾಮಾನ್ಯವಾಗಿ ಎಲ್ಲಾ ತರಕಾರಿಗಳಲ್ಲಿ ಮಾಡ್ಕೊಂಡೈತಿ, 2-3 ಬಾರಿ ಉಳುಮೆ ಮಾಡ್ಕೋಬೇಕು, ಎಂಟೆ ಹೊಡೆದು ಸಿದ್ಧಪಡಿಸಿಕೊಂಡು ಬೋದು ಅರಿಗಳನ್ನ ಮಾಡ್ಕೋಬೇಕು. ಅದೇ ಮಣ್ಣಿನ ಒಂದು ಇದರ ಗುಣಧರ್ಮದ ಆಧಾರದ ಮೇಲೆ 30-45 cm ಅಂತರದಲ್ಲಿ ಬೋದು ಅರಿಗಳನ್ನ ಮಾಡಿಕೊಂಡು ಅದರ ಮೇಲೆ 15-20 cm ಅಂತರದಲ್ಲಿ ನಾವು ಬೀಜಗಳನ್ನ ಊರ್ತಾ ಹೋಗಬೇಕು. ಈ ರೀತಿಯೂ ಮಾಡ್ಕೋಬಹುದು. ಈ ಸಾಮಾನ್ಯವಾಗಿ ಈ ಕ್ಯಾರೆಟ್, ಬೀರಿಟ್, ಮೂಲಂಗಿ ತಳಿಗಳನ್ನ ಈ ಎರಚೋದ್ರ ಮುಖಾಂತರ ಪಟಗಳನ್ನ ಅಥವಾ ಈ ಇದನ್ನ ಮಾಡಿ ಎರಚೋದ್ರ ಮುಖಾಂತರ ಬೀಜವನ್ನ ಹಾಕಿ ತದನಂತರ ನಾವು ಆ ನಿಗದಿತ ಅಂತರದಲ್ಲಿ ನಾವು ತೆಳುವನ್ನ ಮಾಡ್ಕೊಂಡು ತಿನ್ನಿಂಗ್ ಅನ್ನ ಮಾಡ್ಕೊಂಡು ತೆಗಿಬೇಕಾಗುತ್ತೆ. ಒತ್ತಾಗಿರ್ತಕ್ಕಂಥ ಜಾಗದಲ್ಲಿ ನಾವು ಈ ಸಸಿಗಳನ್ನ ತೆಳು ಮಾಡ್ಕೋಬೇಕಾಗುತ್ತೆ. ಸೊ ಬಿತ್ತನೆಯಾದ 4 ವಾರಗಳ ನಂತರ ಪ್ರತಿ ಜಾಗದಲ್ಲಿ ಒಂದು ಸಸಿಯನ್ನ ಬಿಟ್ಟು ಆ ನಿಗದಿತ ಅಂತರದಲ್ಲಿ ಉಳಿದವುಗಳನ್ನು ತೆಗೆದ್ರೆ ಒಳ್ಳೇದು. ಇನ್ನ ಈ ಒಂದು ಬೀಟ್ರೂಟ್ ಬೆಳೆನಲ್ಲಿ ನಾವು ಗೊಬ್ಬರಗಳನ್ನ, ರಸಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ? ಭೂಮಿ ಸಿದ್ಧತೆ ಸಮಯದಲ್ಲಿ ಸಾಮಾನ್ಯವಾಗಿ 20 tons ಕೊಟ್ಟಿಗೆ ಗೊಬ್ಬರವನ್ನು ಬೆಳ್ಕೋಬಹುದು ಹೆಕ್ಟೇರ್ಗೆ. ಈ ಬೆಳೆಗೆ ನಿಗದಿಪಡಿಸಿರತಕ್ಕಂಥ ಸಾರಜನಕ, ರಂಜನಕ ಮತ್ತು ಪೊಟ್ಯಾಷ್ನ ಪ್ರಮಾಣ ಎಷ್ಟಪ್ಪ ಅಂತಂದ್ರೆ 75 kg ಸಾರಜನಕ, 100 kg ರಂಜಕ ಹಾಗೂ 60 kg ಪೊಟ್ಯಾಷ್ನ ನಿಗದಿ ಮಾಡಿರುತ್ತೆ. ಇದರಲ್ಲಿ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ನ ಈ ಬಿತ್ತನೆಯ ಸಮಯದಲ್ಲೇ ಕೊಡಬೇಕಾಗುತ್ತೆ. 50% ಸಾರಜನಕವನ್ನು ಬಿತ್ತನೆ ಸಮಯದಲ್ಲಿ ಕೊಡಬೇಕು. ಉಳಿದ 50% 4 ವಾರಗಳ ನಂತರ ಈ ಮೇಲುಗೊಬ್ಬರ ರೂಪದಲ್ಲಿ ಕೊಟ್ಟಾಗ ನಾವು ಉತ್ತಮ ಇಳುವರಿಯನ್ನ ಪಡ್ಕೋಬಹುದು. ಇನ್ನ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ, ಮಣ್ಣಿನ ಗುಣಧರ್ಮವನ್ನು ಆಧರಿಸಿ, ಹವಾಗುಣವನ್ನ ಆಧರಿಸಿ ಈ ಬೆಳೆಯ ಬೆಳವಣಿಗೆಯ ಮೇಲೆ 4-6 ದಿನಗಳಿಗೊಮ್ಮೆ ನಾವು ನೀರನ್ನು ಹಾಯಿಸೋದ್ರ ಮುಖಾಂತರ ನಾವು ಉತ್ತಮ ಇಳುವರಿ ಮಾಡ್ಕೋ. ಮುಖ್ಯವಾಗಿ ಈ ಬಿತ್ತನೆ ಮಾಡುವಂತ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರೋದನ್ನ ನಾವು ಖಚಿತಪಡಿಸ್ಕೋಬೇಕು. ಯಾಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಇದ್ದಂಥ ಪಕ್ಷದಲ್ಲಿ ಉತ್ತಮವಾದ ಬೀಜಾಂಕುರವಾಗಿ ಮೊಳಕೆ ಪ್ರಮಾಣ ಹೆಚ್ಚಾಗಿ ಸಸ್ಯಗಳ ಸಂಖ್ಯೆನೂ ಹೆಚ್ಚಾಗುತ್ತೆ. ಅದು ಒಂದು ಮುಖ್ಯವಾದ ಅಂಶ. ಮತ್ತೆ ನೀರಿನ ಕೊರತೆ ಆಗದಂತೆ ನೋಡ್ಕೋಬೇಕು. ಯಾಕಂದ್ರೆ ನೀರಿನ ಕೊರತೆ ಆದ ಸಂದರ್ಭ ಏನಾಗುತ್ತೆ, ಈ ಬೇರುಗಳು ಸೀಳುವುದಂತೂ ವಾಡಿಕೆ ಆಗುತ್ತೆ, ಗಡಸಾಗುತ್ತೆ, ಆಮೇಲೆ ತನ್ನ ಬಣ್ಣವನ್ನು ಕೂಡ ಕಳ್ಕೊಳ್ಳುತ್ತೆ. ಸೊ ಅದರಿಂದ ನೀರಿನ ನಿರ್ವಹಣೆ ಈ ಒಂದು ಬೆಳೆಯಲ್ಲಿ ಬಹಳ ಮುಖ್ಯ. ದಿನಗಳಲ್ಲಿ ಸ್ಪ್ರಿಂಕ್ಲರ್ ಗಳನ್ನ ಬೆಳೆಸಿ ಕೂಡ ನೀರಾವರಿ ಮುಖಾಂತರ ಈ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಸರ್, ಬೆಂಗಳೂರು ಸುತ್ತಮುತ್ತ. ಇನ್ನ ಈ ಒಂದು ಬೀಟ್ರೂಟ್ ಬೆಳೆನಲ್ಲಿ ಕಂಡುಬರುವಂತಹ ಮುಖ್ಯವಾದ ರೋಗಗಳು, ಕೀಟಗಳು ಯಾವ್ಯಾವ ಅಂತ? ಮುಖ್ಯವಾಗಿ ಆಗ್ಲೇ ಹೇಳದಂಗೆ ಈ ಎಲೆಗಳು ಬಹಳ ರಸಭರಿತವಾಗಿರೋದ್ರಿಂದ ಎಳೆಯ ವ್ಯವಸ್ಥೆಯಲ್ಲಿ ಸಸ್ಯ ಏನು ರಸವನ್ನ ಏಪಿಟ್ಸ್ ಅಂತ ಏನ್ ಕರಿತೀವಿ ಅದನ್ನ ಇರುತ್ತೆ. ಸೊ ಅದನ್ನ ನಾವು ಈ ಮೆಟಾಸ್ಟಿಕ್ಸ್ಟಾಕ್ಸ್ ಒಂದು ಕೀಟನಾಶಕ ಒಂದು ಪ್ರತಿ ಲೀಟರ್ ನೀರಿಗೆ 2 ml ಅಂತ ಬೆರೆಸಿ ಸಿಂಪರಣೆ ಮಾಡೋಕೆ ಮುಖಾಂತರ ಇದನ್ನ ನಾವು ಮಾಡ್ಕೋಬಹುದು. ಅದಾದ ನಂತರ ಎಲೆ ಚುಕ್ಕೆ ರೋಗ, ಈ ಎಲ್ಲಾ ತರಕಾರಿಗಳಲ್ಲೂ ಎಲೆ ಚುಕ್ಕೆ ರೋಗ ಅಥವಾ ಸರ್ಕಾಸ್ಪುರ ಲೀಫ್ ಸ್ಪಾಟ್ ಅಂತ ಏನ್ ಕರಿತೀರಿ, ಆ ಶಿಲೀಂಧ್ರದಿಂದ ಬರತಕ್ಕಂತ ರೋಗ ಬರುತ್ತೆ. ಇದನ್ನ ನಾವು ತಡೆಗಟ್ಟಬೇಕಾದ್ರೆ ಮ್ಯಾನ್ಕೋಜಬ್ ಒಂದು 2 g ಪ್ರತಿ ಲೀಟರ್ ನಲ್ಲಿ ಬೆರೆಸಿ ಸಿಂಪರಣೆ ಮಾಡೋಕೆ ಮುಖಾಂತರ ನಾವು ಈ ಒಂದು ರೋಗವನ್ನ ತಡೆಗಟ್ಟಬಹುದು, ರೋಗವನ್ನು ಕೂಡ ನಿರ್ವಹಣೆ ಮಾಡಬಹುದು. ಇನ್ನ ಈ ಒಂದು ಬೀಟ್ರೂಟ್ ಬೆಳೆನಲ್ಲಿ ಕೊಯ್ಲನ್ನ ಯಾವಾಗ ಮಾಡಬೇಕಾಗತ್ತೆ, ಎಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು ನೋಡಿ? ಈ ಬೆಳೆಗೆ ವಿವಿಧ ತಳಿಗಳ ಅನುಸಾರವಾಗಿ 8-10 ವಾರಗಳಲ್ಲಿ ಈ ಬೆಳೆಯ ಇಳುವರಿಗೆ ಬರುತ್ತೆ. ನಮಗೆ ಸರಿಸುಮಾರು 20-30 tons ಪ್ರತಿ ಹೆಕ್ಟರ್ಗೆ ನಾವು ಇಳುವರಿಯನ್ನ ಈ ಒಂದು ಬೆಳೆಯಿಂದ ನಿರೀಕ್ಷೆ ಮಾಡಬಹುದು. ಆದ್ರಿಂದ ಈ ಒಂದು ಮೂಲಂಗಿ ಮತ್ತು ಬೀಟ್ರೂಟ್ ಎರಡೂ ಬೆಳೆಗಳು ಒಳ್ಳೆ ಲಾಭದಾಯಕನೇ ಅಂತ ಹೇಳ್ಬೋದು. ಲಾಭದಾಯಕ ಸರ್, ಲಾಭದಾಯಕ. ಅದರಲ್ಲೂ ಮೂಲಂಗಿ ಅಲ್ಪಾವಧಿ ತಳೆಯಾಗಿರೋದ್ರಿಂದ ಈ ಬೇರೆ ಬೆಳೆಗಳಂತೂ ಬೆಳೆದಂತ ಪಕ್ಷದಲ್ಲಿ ಈ ಸಾಲಗಳು ಏನ್ ಮಾಡಿರ್ತಾರೆ ನೀರಾವರಿ ನೀರಾಯಿಸಕ್ಕೆ, ಈ ಬದುಗಳು ಅಂತ ಏನಿರುತ್ತೆ ಉಳಿದ ಜಾಗಗಳಲ್ಲಿ ಇದನ್ನ ಹಾಕೊಂಡು ಜಾಗವನ್ನು ಸಮರ್ಕವಾಗಿ ಬಳಸಿಕೊಂಡು ಹೆಚ್ಚು ಇಳುವರಿ ಆದಾಯವನ್ನು ಪಡ್ಕೊಬಹುದು. ರೈತ ಬಾಂಧವರೇ, ತಮಗೆ ಈ ಒಂದು ತರಕಾರಿ ಬೆಳೆಗಳ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಪದ್ಮನಾಭ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9945159924. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9945159924. ತುಂಬ ಸಂತೋಷ ಡಾಕ್ಟರ್ ಪದ್ಮನಾಭ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮೂಲಂಗಿ ಮತ್ತು ಬೀಟ್ರೂಟ್ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮೂಲಂಗಿ ಮತ್ತು ಬೀಟ್ರೂಟ್ ಬೇಸಾಯ ಕುರಿತು ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಪದ್ಮನಾಭ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೀಗ ಕೃಷಿ ಮಾಹಿತಿ. ಆಲೂಗಡ್ಡೆ ತಂಪು ಹವಾಗುಣವನ್ನು ಬಯಸುವಂತ ಚಳಿಗಾಲದ ಬೆಳೆ. ಸರಾಸರಿ ಉಷ್ಣಾಂಶ 18-20 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಗಿಡ ಮತ್ತು ಗೆಡ್ಡೆಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇದರಿಂದ ಒಳ್ಳೆಯ ಇಳುವರಿಯನ್ನು ನಾವು ಪಡಿಬಹುದು. ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆದರೆ ಗೆಡ್ಡೆ ಕಟ್ಟುವಿಕೆ ಪೂರ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಆಲೂಗಡ್ಡೆ ಬೆಳೆಯನ್ನು ಬೇಸಿಗೆ ಕಾಲದಲ್ಲಿ ಬೆಳೆಯಬಾರದು. ಆಲೂಗಡ್ಡೆ ಬೆಳೆಗೆ ಫಲವತ್ತಾದಂಥ ಗೋಡು ಹಾಗೂ ಮರಳು ಮಿಶ್ರಿತ ನೀರು ಬಸಿದು ಹೋಗುವಂಥ ಕೆಂಪು ಮಣ್ಣು ಬಹಳ ಸೂಕ್ತವಾದಂಥದ್ದು. ಮಣ್ಣಿನ ರಸಸಾರ 5.5-7.5 ಇರಬೇಕು. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಜನಪ್ರಿಯವಾಗಿರುವಂಥ ಈ ಆಲೂಗಡ್ಡೆ ತಳಿಗಳು ಅಂದರೆ ಕುಫ್ರಿ ಜ್ಯೋತಿ, ಕುಫ್ರಿ ಚಂದ್ರಮುಖಿ, ಕುಫ್ರಿ ಬಾದಶಾಹ, ಕುಫ್ರಿ ಪುಕ್ರಾಜ್ ಹಾಗೂ ಕುಫ್ರಿ ಜವಹರ್ ಅಂತಂದು. ಕುಫ್ರಿ ಜ್ಯೋತಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಬಳಕೆಯಾಗ್ತಿರುವಂಥ ಮತ್ತು ಬೆಳೀತಾ ಇರುವಂಥ ತಳಿ. ಇದು ಬಿತ್ತನೆಯಾದ 95-100 ದಿವಸದಲ್ಲಿ ಕಟಾವಿಗೆ ಬರುತ್ತೆ. ಗೆಡ್ಡೆಗಳು ದೊಡ್ಡದಾಗಿರ್ತವೆ, ಅಂಡಾಕಾರವಾಗಿರ್ತವೆ. ನಮ್ಮಲ್ಲಿ ಹೆಚ್ಚಾಗಿ ಬಾಧಿಸುವಂಥ ಈ ಕೊನೆಯ ಹಂತದ ಅಂಗಮಾರಿ ರೋಗವನ್ನು ಇದು ತಡೆದುಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಕಡಿಮೆ ಮಳೆ ಪ್ರಮಾಣದಲ್ಲೂ ಕೂಡ ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ. ಇನ್ನು ಕುಫ್ರಿ ಚಂದ್ರಮುಖಿ 85-95 ದಿವಸದಲ್ಲಿ ಕಟಾವಿಗೆ ಬರುತ್ತೆ. ಗಡ್ಡೆಗಳು ದೊಡ್ಡದಾಗಿರ್ತವೆ, ಮೊಟ್ಟೆ ಆಕಾರದಲ್ಲಿರ್ತವೆ. ಈ ತಳಿಗೆ ಕೊನೆಯ ಅಂಗಮಾರಿ ರೋಗವನ್ನು ತಡೆದುಕೊಳ್ಳುವಂಥ ಶಕ್ತಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಕುಫ್ರಿ ಬಾದಶಾಹ ಅಂತ ಇದೆ. ಇದು ಬಯಲಸೀಮೆ ಮತ್ತು ಗುಡ್ಡಗಾಡು ಪ್ರದೇಶಕ್ಕೆ ಸೂಕ್ತವಾದಂಥ ತಳಿ. ಇದು ಬಿತ್ತನೆ ಮಾಡಿದ 95-100 ದಿವಸದಲ್ಲಿ ಕಟಾವಿಗೆ ಬರುತ್ತೆ. ಇದರ ಗಡ್ಡೆಗಳನ್ನು ಹೆಚ್ಚು ದಿನ ಶೇಖರಣೆ ಮಾಡಬಹುದು. ಇದು ಮೊದಲು ಮತ್ತು ಕೊನೆಯ ಅಂಗಮಾರಿ ರೋಗ ಹಾಗೆ ಕೆಲವೊಂದು ನಂಜು ರೋಗಗಳನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಇನ್ನೊಂದು ಕುಫ್ರಿ ಪುಕ್ರಾಜ್ ಅಂತಂದು. ಇದು ಮಳೆ ಆಶ್ರಯದಲ್ಲಿ ಆಲೂಗಡ್ಡೆ ಬೆಳೆಯುವಂಥ ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಸೂಕ್ತವಾದಂಥ ತಳಿ. ಅಂದರೆ ಮುಂಗಾರಿನಲ್ಲಿ ಬೆಳ್ಕೊಳ್ಳೋದಕ್ಕೆ ಇದು 75-90 ದಿವಸದಲ್ಲಿ ಕಟಾವಿಗೆ ಬರುತ್ತೆ. ಗಡ್ಡೆಗಳು ದೊಡ್ಡದಾಗಿರ್ತವೆ, ಆಕರ್ಷಕ ಕಂದು ಬಣ್ಣವನ್ನು ಹೊಂದಿರ್ತವೆ. ಅಂಗಮಾರಿ ರೋಗವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಕೂಡ ಈ ಒಂದು ಕುಫ್ರಿ ಪುಕ್ರಾಜ್ ತಳಿ ಹೊಂದಿದೆ. ಇನ್ನು ಕುಫ್ರಿ ಜವಾಹರ್ ಅಂತ, ಇದು ಅಲ್ಪಾವಧಿ ತಳಿ. ಬಿತ್ತನೆ ಮಾಡಿದ 75-80 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಇದನ್ನು ಮಳೆಯಾಶ್ರಯದಲ್ಲಿ ನಾವು ಬೆಳಿಬೋದು. ಗಡ್ಡೆಗಳು ಮಧ್ಯಮ ಗಾತ್ರವನ್ನು ಹೊಂದಿರ್ತವೆ, ಬಿಳಿ ಬಣ್ಣವನ್ನು ಹೊಂದಿದ್ದು ಕೊನೆಯ ಹಂತದ ಅಂಗಮಾರಿ ರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಮುಖ್ಯವಾಗಿ ನಾವು ನೀರಾವರಿನಲ್ಲಿ ಬೆಳೆಯೋದಕ್ಕೆ ಎಕರೆಗೆ 600-800 ಕಿಲೋಗ್ರಾಂನಷ್ಟು ಪ್ರಮಾಣೀಕೃತ ಬಿತ್ತನೆ ಗಡ್ಡೆಗಳನ್ನು ಬಳಸ್ಕೋಬೇಕಾಗತ್ತೆ. ಜೊತೆಗೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, 50 ಕಿಲೋಗ್ರಾಂನಷ್ಟು ಸಾರಜನಕ, 40 ಕಿಲೋಗ್ರಾಂನಷ್ಟು ರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಪೊಟ್ಯಾಷಿಯನ್ನ ಒದಗಿಸುವಂಥ ರಸಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ 8 ಕಿಲೋಗ್ರಾಂನಷ್ಟು ಫೋರೇಟ್ ಅಥವಾ 10 ಕಿಲೋಗ್ರಾಂನಷ್ಟು ಈ ಕಾರ್ಬೋಫ್ಯೂರಾನ್ ಅಥವಾ 100 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಕೂಡ ನಾವು ಬಳಸ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಇನ್ನು ಮಳೆಯಾಶ್ರಯದಲ್ಲಿ ಬೆಳೆಯುವಂಥ ಬೆಳೆಗೆ 1 ಎಕರೆಗೆ 500-600 ಕಿಲೋಗ್ರಾಂನಷ್ಟು ಬಿತ್ತನೆಗಡ್ಡೆ ಬೇಕಾದರೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಜೊತೆಗೆ 40 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ ಮತ್ತು 40 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಒದಗಿಸುವಂಥ ರಸಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಇಲ್ಲೂ ಕೂಡ ಈ ಒಂದು ಕೀಟನಾಶಕಗಳಾದಂಥ 8 ಕಿಲೋಗ್ರಾಂನಷ್ಟು 4-8 ಅಥವಾ 10 ಕಿಲೋಗ್ರಾಂನಷ್ಟು ಕಾರ್ಬೋಫ್ಲೋರಾನ್ ಬೇಕಾಗುತ್ತೆ. ಇದಕ್ಕೆ ಬದಲಾಗಿ ನಾವು 100 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಕೂಡ ಬಳಸ್ಕೋಬಹುದು. ಇನ್ನು ಉತ್ತಮ ಬೆಳೆಯನ್ನು ಪಡೆಯೋದಕ್ಕೆ ನಾವು ಬಿತ್ತನೆ ಗಡ್ಡೆಗಳನ್ನು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು. ಬಿತ್ತನೆಗೆ ಪ್ರಮಾಣೀಕೃತ ಗಡ್ಡೆಗಳನ್ನು ಬಳಸ್ಕೋಬೇಕು. ಗಡ್ಡೆಗಳಲ್ಲಿ ಕಣ್ಣುಗಳು ಉಬ್ಬಿ ಮೊಳಕೆ ಬರೋದಕ್ಕೆ ಸಿದ್ಧವಾಗಿರಬೇಕು. ಆದಷ್ಟು ಮಧ್ಯಮ ಗಾತ್ರದ ಗಡ್ಡೆಗಳನ್ನು ನಾವು ಕತ್ತರಿಸದೆ ಬಿತ್ತನೆಗೆ ಉಪಯೋಗಿಸೋದು ಒಳ್ಳೆಯದು. ಅಂದರೆ 25-40 ಗ್ರಾಂ ತೂಕ ಇರುವಂಥ ಗಡ್ಡೆಗಳನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ದೊಡ್ಡ ಗಾತ್ರದ ಅಂದರೆ 60 ಗ್ರಾಂಕ್ಕಿಂತ ಮೇಲ್ಪಟ್ಟಂಥ ತೂಕ ಇರುವಂಥ ಗಡ್ಡೆಗಳನ್ನು 2-3 ಹೋಳುಗಳಾಗಿ ನಾವು ಕತ್ತರಿಸ್ಕೋಬೇಕಾಗತ್ತೆ. ಜೊತೆಗೆ ಈ ಕತ್ತರಿಸಿದಂಥ ಪ್ರತಿ ಹೋಳ್ನಲ್ಲಿ ಕನಿಷ್ಠ 2 ಉಬ್ಬಿದ ಕಣ್ಣುಗಳು ಇರಲೇಬೇಕಾಗತ್ತೆ. ರೋಗ ಪೀಡಿತ ಗಡ್ಡೆಯನ್ನು ಕತ್ತರಿಸೋದಕ್ಕೆ ಬಳಸಿದಂಥ ಚಾಕುವನ್ನು ಆಲ್ಕೋಹಾಲ್ ಅಥವಾ ಸ್ಪಿರಿಟ್ ಅಥವಾ ಫಾರ್ಮಲಿನಲ್ಲಿ ಅದ್ದಬೇಕಾಗತ್ತೆ. ಯಾವ ಕಾರಣಕ್ಕೂ ಕೂಡ ನಾವು ಈ ತರಕಾರಿಗಾಗಿ ಬೆಳೆದಂಥ ಗಡ್ಡೆಗಳನ್ನು ಬಿತ್ತನೆಗೆ ಬಳಸಬಾರದು. ಬಿತ್ತನೆ ಗಡ್ಡೆಗಳು ಅಥವಾ ಹೋಳುಗಳನ್ನು 2 ಗ್ರಾಂನಷ್ಟು ಮ್ಯಾಂಕೋಜಬ್ ಅಥವಾ 2 ಗ್ರಾಂನಷ್ಟು ಈ ಪಾದರಸ ಸಂಯುಕ್ತ ವಸ್ತುವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ದ್ರಾವಣನ ತಯಾರಿಸಿಕೊಂಡು ಅದರಲ್ಲಿ ಈ ಗಡ್ಡೆಗಳು ಅಥವಾ ಹೋಳುಗಳನ್ನು 5 ನಿಮಿಷ ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಗೆ ಬಳಸಬೇಕಾಗತ್ತೆ. ಈ ಬಿತ್ತನೆ ಮಾಡಬೇಕಾದಂಥ ಭೂಮಿನ 2-3 ಸಾರಿ